ಏನ್ ತೊಂದರೆ ಇಲ್ಲ ಸರ್. 6 ಮಂತ್ಸ್ ಆದ್ಮೇಲೆ ಮತ್ತೆ ಕಾಂಪೋಸ್ಟ್ ಗೊಬ್ಬರವನ್ನ ಒಂದು ಗಿಡಕ್ಕೆ 2 ಕೆಜಿ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕೋದ್ರಿಂದ ಸಾವಯವ ಬೆಳೆಗಾರಿಕೂಲ ಅದು ಅನುಕೂಲ ಆಗುತ್ತೆ. ಆಮೇಲೆ ಗಿಡಗಳಿಗೆ ಬೇಕಾದಂತ ಎಲ್ಲ ಗೊಬ್ಬರವನ್ನ ಕೊಡ್ಲಿಕ್ಕೂ ಕೂಡ ಸಹಕಾರಿ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈಗ ಸಸ್ಯಗಳನ್ನು ನಾಟಿ ಮಾಡಿಕೊಂಡಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀವಿ. ಮುಖ್ಯವಾಗಿ ಈ ಕೀಟಗಳ ಸಮಸ್ಯೆ ಆಗ್ಬೋದು, ರೋಗಗಳ ಸಮಸ್ಯೆ ಆಗ್ಬೋದು. ಹೌದು, ಈ ಪ್ರಾರಂಭದ ಒಂದು ಸಸ್ಯಗಳನ್ನು ನಾಟಿ ಮಾಡಿಕೊಂಡು ನಾವು ತೋಟವನ್ನು ಸ್ಥಾಪನೆ ಮಾಡ್ಕೊಳ್ಳುವಾಗ ಯಾವ್ಯಾವ ಈ ಸಮಸ್ಯೆಗಳೆಲ್ಲ ಬರ್ತವೆ ಅಂತೀರಿ? ಸರ್, ಸಾಮಾನ್ಯವಾಗಿ ಕೀಟ ಮತ್ತು ರೋಗಗಳ ಸಮಸ್ಯೆ ಬಂದೇ ಬರುತ್ತೆ ಸರ್ ತೋಟದಲ್ಲಿ ನಾಟಿ ಮಾಡಿದಾಗ. ಯಾಕಂತಂದರೆ ನರ್ಸರಿಯಲ್ಲಿ ಇರ್ತಕ್ಕಂಥ ಸಸಿಗಳನ್ನು ತಂದು ತೋಟಕ್ಕೆ ನೆಡೋದ್ರಿಂದ ಅದು ತೋಟದಲ್ಲಿ ಹೊಂದಾಣಿಕೆ ಆಗಿ ಅಲ್ಲಿಯ ಒಂದು ವಾತಾವರಣಕ್ಕೆ ಅದು ಒಗ್ಗಿಬಿಟ್ಟು ಬೆಳೆತಕ್ಕಂತಹ ಒಂದು ಪ್ರೋಸೆಸ್ ಆಗಿರುತ್ತೆ ಸರ್. ಆ ಟೈಮಲ್ಲಿ ಅದು ಸಾಮಾನ್ಯವಾಗಿ ಒಂದಿಷ್ಟು ಕೀಟಗಳು ಒಂದಿಷ್ಟು ರೋಗಗಳ ಸಮಸ್ಯೆ ಇರುತ್ತೆ. ಕೀಟಗಳು ಅಂತ ಬಂದಾಗ ಈ ಮಿಲಿ ಬಗ್ ಅಂತ ಏನು ಕರಿತೀವಿ, ಇದು ಮೇಜರ್ ತೊಂದರೆ ಕೊಡುತ್ತೆ ಸರ್. ರಸ ಹೀರೋ ಕೀಟ ಇದು ಮಿಲಿ ಬಗ್ಗು. ಸೊ ಮಿಲಿ ಬಗ್ ಬಿಟ್ಟರೆ ಬೇರೆ ಯಾವ ಕೀಟದ ಹಾವಳಿ ಕಾಫಿ ತೋಟದಲ್ಲಿ ಅಷ್ಟು ಕಾಣಿಸಿಗಲ್ಲ ಸರ್. ಇದು ಮೇಲಿನ ಒಂದು ಶೂಟ್ ಸಿಸ್ಟಮ್ ಅಂತ ಏನು ಕರಿತೀವಿ, ಎಲೆಗಳಿಗೆ ಅಥವಾ ಈ ರೆಕ್ಕೆಗಳಿಗೆ ಸಣ್ಣ ಒಂದು ರೆಂಬೆಗಳಿಗೂ ಕೂಡ ರಸ ಇರುತ್ತೆ ಅದು. ಅದ್ರ ಜೊತೆ ಜೊತೆಗೆ ಇದರದು ಕಾಟ ಬೇರುಗಳಿಗೂ ಕೂಡ ಇರುತ್ತೆ. ಇದರಿಂದ ಎಲೆಗಳು ಯೆಲ್ಲೋಯಿಂಗ್ ಆಗುತ್ತೆ. ಆಮೇಲೆ ಬರೀ ಎಲೆಗಳೆಲ್ಲ ಯೆಲ್ಲೋಯಿಂಗ್ ಆದ ತಕ್ಷಣ ಅವೆಲ್ಲ ಕೆಳಗಡೆ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲ ನಿಂತೋಗ್ಬಿಟ್ಟು ಎಲೆಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆವಾಗ ಉಳ್ಕೊಳ್ಳೋದು ಬರೀ ಕಡ್ಡಿ ಕಡ್ಡಿ ಮಾತ್ರ. ಸೊ ಇದರಿಂದ ಗಿಡದ ಒಂದು ಫ್ರೇಮ್ ವರ್ಕ್ ಅಂತ ಏನು ಕರಿತೀವಿ ಅದು ಕೂಡ ಹೋಗುತ್ತೆ. ಆಮೇಲೆ ಗಿಡ ಅಷ್ಟು ತಾಳ್ವಿಕೆಯನ್ನ ಅಥವಾ ಅಷ್ಟು ಒಂದು ಚೈತನ್ಯವನ್ನ ಅದು ಆರೋಗ್ಯವಾಗಿ ಬೆಳೆಯೋದಿಲ್ಲ ಅಂತ ಸಮಯದಲ್ಲಿ ನಾವು ಆ ಗಿಡನ ತೆಗ್ದು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಸ್ಯೆಗಳು ಇನಿಷಿಯಲ್ ಟೈಮಲ್ಲಿ ಒಂದು ಮೊದಲನೇ ಹಂತದಲ್ಲಿ ಏನಾದರೂ ಸ್ವಲ್ಪ ಹಳದಿ ಥರ ಏನಾದರೂ ಸಮಸ್ಯೆ ನಾವು ಕಂಡು ಬಂದರೆ ಸ್ವಲ್ಪ ಎಲೆಗಳ ಮೇಲೆ ನೋಡ್ಬೋದು, ಅಲ್ಲಿ ಮಿಲಿಬಗ್ ಇರುತ್ತೆ. ಅಲ್ಲಿ ಎಲೆಗಳ ಮೇಲೆ ಇಲ್ಲ ಅಂದರೆ ಡೆಫಿನೆಟ್ ಆಗಿ ಬೇರುಗಳಿರುತ್ತೆ, ಆ ಬೇರುಗಳಲ್ಲಿ ಮಿಲಿಬಗ್ ಸಮಸ್ಯೆ ಇದ್ದೇ ಇರುತ್ತೆ ಸರ್. ಒಂದು ಅಥವಾ ಎರಡರಿಂದ ಗಿಡಗಳನ್ನು ತೆಗೆದುಬಿಟ್ಟು ನೋಡಿದಾಗ ನಮಗೆ ಮಿಲಿಬಗ್ಗಳ ಸಮಸ್ಯೆ ಗೊತ್ತಾಗುತ್ತೆ, ಅಲ್ಲಿ ಕಂಡು ಬರುತ್ತೆ ಮಿಲಿಬಗ್ಗಳು ಇರೋದು. ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಸಾಯನಿಕಗಳನ್ನು ಯೂಸ್ ಮಾಡಿ ನಾವು ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದಾಗಿದೆ. ಮಿಲಿಬಗ್ ಏನಾದರೂ ಮೇಲೆ ಎಲೆಗಳಿಗೆ ರೆಂಬೆಗಳಿಗೆ ಅಥವಾ ಸಣ್ಣ ಸಣ್ಣ ಬ್ರಾಂಚ್ಗಳಿಗೆ ಏನಾದರೂ ಇನ್ಫೆಸ್ಟೇಷನ್ ಮಾಡ್ತಾ ಇದ್ರೆ ಅದಕ್ಕೆ ಏಕಾಲೆಕ್ಸ್ ಅಂತ ಒಂದು ಕೀಟನಾಶಕ. ಸೊ ಆ ಕೀಟನಾಶಕನ 300 ml ಒಂದು ಬ್ಯಾರಲ್ಗೆ ಹಾಕಿ ಅಂದ್ರೆ 200 ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಈ ಮಿಲಿಬಗ್ ಅನ್ನ ನಿರ್ವಹಣೆ ಮಾಡಬಹುದು. ಅದೇ ತರ ಬೇರಿಗೆ ಏನಾದರೂ ಮಿಲಿಬಗ್ ಅಂಟ್ಕೊಂಡಿದ್ರೆ ಅದಕ್ಕೆ ರೋಗರ್ ಅಂತ ಕೀಟನಾಶಕನ ರೆಕಮೆಂಡ್ ಮಾಡ್ತೀವಿ. ಅದು 600 ml 200 ಲೀಟರ್ ಬ್ಯಾರಲ್ ನೀರಿಗೆ ಹಾಕಿ ಡ್ರೆಂಚ್ ಮಾಡಬೇಕು. ಹೌದು, ಬೇರುಗಳ ಸುತ್ತ ಗಿಡದ ಬುಡದಲ್ಲಿ ಅದನ್ನ ಸುರಿಬೇಕು. ಸೊ ಒಂದು 1/2 ಲೀಟರ್ ಸುರಿದ್ರೆ ಸಾಕಾಗತ್ತೆ. ಆ ಒಂದು ಏನು ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ ಈ ಸೊಲ್ಯೂಷನ್ ಅನ್ನ ಒಂದು 1/2 ಲೀಟರ್ ಸೊಲ್ಯೂಷನ್ ಒಂದು ಗಿಡಕ್ಕೆ ಸುರಿದ್ರೆ ಸಾಕು, ಮಿಲಿಬಗ್ ಒಂದು ತೊಂದರೆ ನಿಯಂತ್ರಿಸಬಹುದು ಸರ್. ಅದೇ ತರನಾಗಿ ಈಗ ಕೀಟ ಆಯ್ತು, ರೋಗ ಅಂತ ಬಂದಾಗ 2 ತರ ರೋಗ ಬರುತ್ತೆ ಸರ್. ಒಂದು ಬ್ರೌನ್ ಐ ಸ್ಪಾಟ್ ಅಂತ ಕರಿತೀವಿ, ಆಮೇಲೆ ಇನ್ನೊಂದು ಮೈರೋಥೇಸಿಯಂ ಲೀಫ್ ಸ್ಪಾಟ್ ಅಂತಾನು ಕರಿತೀವಿ. ಇವೆರಡು ಎಲೆ ಚಕ್ಕೆ ರೋಗಗಳು ಸರ್. ಆದ್ರೆ ಇದಕ್ಕೆ ಕೆಮಿಕಲ್ ರೆಕಮೆಂಡೇಶನ್ ಬೇರೆ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಅದ್ರದ್ದು ಕಾಸಲ್ ಆರ್ಗ್ಯಾನಿಸಮ್ ಅಂತ ಏನು ಕರಿತೀವಿ ನಾವು, ಅದಕ್ಕೆ ರೋಗವನ್ನು ಹಾಡುವ ಒಂದು ಜೀವಿ ಏನಿರುತ್ತೆ ಆ ಜೀವಿ ಬೇರೆ ಬೇರೆ ಆಗಿರೋದ್ರಿಂದ ನಾವು ಬೇರೆ ಬೇರೆ ಒಂದು ರಾಸಾಯನಿಕ ರೆಕಮೆಂಡೇಶನ್ ಅನ್ನ ಮಾಡಲಾಗುತ್ತಿದೆ. ಬ್ರೌನ್ ಐಸ್ಪಾಟ್ ಇವೆಲ್ಲ ಬರೋದು ಸರ್ ಸ್ವಲ್ಪ ಬಿಸಿಲಿದ್ದಾಗ, ಎಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನಾಟಿ ಮಾಡಿರ್ತೀವಿ ಎಲ್ಲಿ ಅದು ಬಿಸಿಲಿರುತ್ತೆ ಆ ಟೈಮಲ್ಲಿ ಈ ಬ್ರೌನ್ ಐಸ್ಪಾಟ್ ರೋಗ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೋಸ್ಕರ ನಾಟಿ ಮಾಡಿದ ತಕ್ಷಣ ಗೂಡು ಕಟ್ಟಬೇಕು. ಸೊ ಗೂಡು ಕಟ್ಟೋದ್ರಿಂದ ನೆರಳು ಕೊಟ್ಟಂಗಾಗುತ್ತೆ, ನೆರಳು ಕೊಟ್ಟಿರೋದ್ರಿಂದ ಈ ಬ್ರೌನ್ ಐಸ್ಪಾಟ್ ಡಿಸೀಸ್ ಬರಲ್ಲ. ಇದು ಫಸ್ಟ್ ಕಲ್ಚರಲ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡಬೇಕು ಈ ಬ್ರೌನ್ ಐಸ್ಪಾಟ್ ಬರಬಾರ್ದು ಅಂತಂದ್ರೆ. ಸೊ ಅಕಸ್ಮಾತ್ ಏನೋ ಗೂಡು ಕಟ್ಟಕ್ಕಾಗಲಿಲ್ಲ, ಜನ ಇರಲಿಲ್ಲ, ಈ ತರ ಏನೋ ಸುಮಾರು ಸಮಸ್ಯೆ ಇರುತ್ತೆ ಬೆಳೆಗಾರರಿಂದ, ಆ ಟೈಮಲ್ಲಿ ಅವರಿಗೆ ಅಕಸ್ಮಾತ್ ಆಗಿ ಈ ಒಂದು ಬ್ರೌನ್ ಐಸ್ಪಾಟ್ ರೋಗ ಅವರಿಗೆ ಕಾಣಿಸಿಕ್ರೆ ಅವರು ಒಪೆರಾ ಕೆಮಿಕಲ್ ಅನ್ನು ಸಿಂಪಡಣೆ ಮಾಡಬಹುದು. ಅದು 1 ml 1 ಲೀಟರ್ ಅಂತಂದ್ರೆ 200 ml 200 ಲೀಟರ್ ನೀರಿಗೆ ಹಾಕಿ ಆ ಒಂದು ಸ್ಪ್ರೇಯನ್ನು ತಗೋಬಹುದು. ಈ ಒಪೆರಾ ಸ್ಪ್ರೇ ತಗೊಂಡಾದ್ಮೇಲೆ ಏನಾದರೂ ಅದು ಕಡಿಮೆ ಆಗಲಿಲ್ಲ ಅಂತಂದರೆ, ಅಂದರೆ ನಿರ್ವಹಣೆ ಆಗಲಿಲ್ಲ ಅಂತಂದರೆ ಮತ್ತೆ ಒಂದು 20-25 ದಿನ ಯಾವುದಾದ್ರೂ ಆಗಲಿ ಬೆಳೆಗಾರಿಗೆ ಒಂದು ಮಾಹಿತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಕೀಟ ರಾಸಾಯನಿಕ ಇರ್ಬೋದು ಅಥವಾ ರೋಗ ರಾಸಾಯನಿಕ ಇರ್ಬೋದು, ಯಾವುದಾದ್ರು ರಾಸಾಯನಿಕ ನೀವು ಸ್ಪ್ರೇ ಮಾಡಿದರೆ ಒಂದು ಸ್ಪ್ರೇಯಿಂದ ಇನ್ನೊಂದು ಸ್ಪ್ರೇಗೆ ಕಡಿಮೆ ಅಂದರೂ 20-25 ದಿನಗಳ ಒಂದು ಅಂತರವನ್ನು ಕೊಡಬೇಕಾಗುತ್ತೆ.

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ಮುತ್ತಪ್ಪ ಕೀರಲು ವಾಸಯಂಜ ಮುಂಡಂಡ ಗಾಂಧಿ ಕಾರ್ಯಪ್ಪ ಇಂದು ಮರಣಪಟ್ಟಿತು. 76 ಬೈತ್ರ ಮುಂಡಂಡ ಗಾಂಧಿ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ 11 ಗಂಟೆಗೂ ಮಡಿಕೇರಿ ಕೊಡವ ಸಮಾಜ ಕ್ಯಾಕುಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಚಿಟ್ಟಿಮಾನಿ ಕುಂದಚೇರಿ ಗ್ರಾಮದ ಪೊನ್ನೆ ಟಿ ಕೆ ದರ್ಶನ್. ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ. ಹೂಡಿಕೆಗೆ ತಜ್ಞರ ಅಭಿಪ್ರಾಯನ ಕೊಡದರೊಟ್ಟಿಗೆ ಶಾಂತಿನ ಜೀವನ ಮತ್ತೆ ಒಳ್ಳೆ ಭವಿಷ್ಯಕ್ಕಾಗಿ ಪ್ರಜಾಪ್ರಭುತ್ವರ ಉಳಿಸಿಕೆ ಹಂಗೆ ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ. ಮೊಬೈಲ್ 9741925956. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ವಿರಾಜಪೇಟೆನ ತಾಲೂಕು ಆಸ್ಪತ್ರೆನ 400 ಹಾಸಿಗೆಗಳ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿಕೆ ಸರ್ಕಾರ ಅನುಮೋದನೆ ಕೊಟ್ಟಿದ್ದು. ಸುರುನ ಹಂತಲಿ ₹95.6 ಕೋಟಿ ಖರ್ಚಲ್ಲಿ 250 ಹಾಸಿಗೆಗಳ ಮೇಲ್ದರ್ಜೆ ಕಾರ್ಯ ಆದಷ್ಟು ಬೇಗ ಶುರು ಹಾಕಿದ್ದು. ವಿರಾಜಪೇಟೆ ತಾಲೂಕಿನ ಈ ಆಸ್ಪತ್ರೆ ಕಾಮಗಾರಿನ ರೂಪುರೇಷೆ ತಯಾರಾಗಿದ್ದು ಹೆಚ್ಚಿನಂಶ ನವೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗ ಭೂಮಿ ಪೂಜೆ ಮಾಡುವ ಕಾರ್ಯಕ್ರಮ ಉಂಟು ಅಂತ ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಂಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣನವು ತಿಳಿಸಿಯೋಳು. ಸಫಾಯಿ ಕರ್ಮಚಾರಿಗಳ ಸಮಿತಿ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜನವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿನ ಸಭಾವಾಡಿಯಲ್ಲಿ ನಡೆದು. ಸಭೆಯಲ್ಲಿ ಸಮಿತಿ ಸದಸ್ಯರಾದ ಡಿಆರ್ ರಾಜುನವು ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಹೇಳಿಕೊಂಡು ಜಿಲ್ಲೆಯಲ್ಲಿ ಮನೆ ಜಾಗೆ ಇಲ್ಲದ ಪೌರ ಕಾರ್ಮಿಕರಿಗೆ ಮನೆ ವಾಸಕ್ಕೆ ಜಾಗ ಕೊಡೋಕು ಅಂತ ಕೇಳಿಕೊಂಡು ಈ ಬಗೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟ ಮಾತಾಡಿದ ಜಿಲ್ಲಾಧಿಕಾರಿಗ ತಾಲೂಕು ಪಂಚಾಯಿತಿಯಿಂದ ಪೌರ ಕಾರ್ಮಿಕರಿಗೆ ಜಾಗೆ ಒದಗಿಸಿಕೊಡೋಕ್ಕೂ ಹಾಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆ ಕಟ್ಟಿಗೆ ಅಗತ್ಯ ಕ್ರಮ ತಗೊಳಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರು ಸೇರಿದಂಗೆ ಗಣ್ಯರು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ಇದೇ ತಿಂಗಳ 9ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ನಡೆಯಕ್ಕಿದ್ದು ಹಿರಿಯ ನಾಗರಿಕರು ನಮ್ಮ ಆಶೋತ್ತರಗಳು, ನಮ್ಮ ಯೋಗಕ್ಷೇಮ ಮತ್ತು ನಮ್ಮ ಹಕ್ಕುಗಳನ್ನು ಸ್ಥಳೀಯ ಮತ್ತು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬಲ್ಲ ಸಶಕ್ತರು ತೇಳುವ ಘೋಷವಾಕ್ಯದಡಿಯಲ್ಲಿ ನಡೆಯುವ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಜಿಲ್ಲೆನ ಉಸ್ತುವಾರಿ ಸಚಿವರು, ಜಿಲ್ಲೆನ ಶಾಸಕರು, ಸಂಸದರು ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾಯಿತು. ಸಾಹಿತಿ ನಾಗೇಶ್ ಕಾಲೂರು ನೋವು ಕೊಡವ ಭಾಷೆಯಲ್ಲಿ ಬರೆದ ಕಾದಂಬರಿ ನಾಡಪೆದ ಆಶಾ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪನವರ ನಿರ್ದೇಶನದಲ್ಲಿ ಚಲನಚಿತ್ರ ಆಗಿ ಕೊಡಗು ಸೇರಿದಂಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಮುಟ್ಟ ಪ್ರದರ್ಶನ ಆಗಿದ್ದು ಅತ್ಯುತ್ತಮ ನಿರ್ದೇಶಕ, ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ, ಹಾಗೆ ಬೇರೆ ಬೇರೆ ಚಲನಚಿತ್ರೋತ್ಸವಗಳಲ್ಲಿ ಬೆಸ್ಟ್ ಸೋಷಿಯಲ್ ಫಿಲಮ್, ಅತ್ಯುತ್ತಮ ನಟ ನಟಿ, ಬೆಸ್ಟ್ ಫೀಚರ್ ಫಿಲಮ್, ಉತ್ತಮ ಛಾಯಾಗ್ರಹಣ ಪ್ರಶಸ್ತಿ, ಉತ್ತಮ ಕಥಾ ಪ್ರಶಸ್ತಿ ಸೇರಿದಂಗೆ 78 ಬಗೆಯ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನ ಇಲ್ಲಿ ಮುಟ್ಟ ಪಡ್ಕೊಂಡಿದ್ದು. ಈ ಪ್ರಶಸ್ತಿಗಳ ಕಿರೀಟಕ್ಕೆ ಇನ್ನೊಂದು ಗರಿಯಾಗಿ 2021ನೇ ಸಾಲಿನ ಕರ್ನಾಟಕ ರಾಜ್ಯ ವಾರ್ಷಿಕ ಚಲನಚಿತ್ರ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ಪ್ರಶಸ್ತಿ ಸಿಕ್ಕಿತು ಅಂತ ಗೊತ್ತಾಗಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 7ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ ನಡೆಯಕ್ಕಿದ್ದು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಸೇರಿದಂಗೆ ಜಿಲ್ಲೆನ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸುವೆ ಅಂತ ಗೊತ್ತಾಯಿತು. ದಸರಾ ನೋಡಿಕೆ ಬಂದು ಚಿನ್ನದ ಕರಿಮಣಿ ಸರ ಕಳ್ಕೊಂಡಿದ್ದವರ ಸರ